ಸೃಪೃಭ್ಯಾಂ ಕಿಚ್ಚ ಸೃಪೃಭ್ಯಾಂ ಕಿಚ್ಚ ಸೃಪೃಭ್ಯಾಂ ಕಿಚ್ಚ ಸೃಪೃಭ್ಯಾಂ ಕಿಚ್ಚ ಸೃಪೃಭ್ಯಾಂ ಕಿಚ್ಚ ಅರ್ಜೇರ್ ರುಜ್ ಚ ಅರ್ಜೇರ್ ರುಜ್ ಚ ಅರ್ಜೇರ್ ರುಜ್ ಚ ಅರ್ಜೇರ್ ರುಜ್ ಚ ಅರ್ಜೇರ್ ರುಜ್ ಚ ಅರ್ಜೇರ್ ರುಜ್ ಚ ಅರ್ಜೇ ಹೇ ರುಜ್ ಚ ಅರ್ಜೇ ಹೇ ರುಜ್ ಚ ಅರ್ಜೇ ಹೇ ರುಜ್ ಚ ಅಂಬರೀಷಃ ಅಂಬರೀಷಃ ಅಂಬರೀಷಃ ಅಂಬರೀಷಃ ಅಂಬರೀಷಃ ಅಂಬರೀಷಃ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ಕ್ರೂಸೃಪೃ ಕಟಿಪಟಿ ಸೌಟಿಭ್ಯ ಏರನ್ ವಸೇ ಹೇ ಕೆಚ್ಚ ವಸೇ ಹೇ ಕೆಚ್ಚ ವಸೇ ಹೇ ಕೆಚ್ಚ ವಸೇ ಹೇ ಕಿತ್ ಚ ವಸೇ ಹೇ ಕಿತ್ ಚ ವಸೇ ಹೇ ಕಿತ್ ಚ ವಸೇ ಹೇ ಕಿತ್ ಚ ವಸೇ ಹೇ ಕೆಚ್ಚ ಕಸೇರ್ ಮುಟ್ ಚ ಕಸೇರ್ ಮುಟ್ ಚ ಕಸೇರ್ ಮುಟ್ ಚ ಕಸೇ ಹೇ ಮುಟ್ ಚ ಕಸೇ ಹೇ ಮುಟ್ ಚ ಕಸೇ ಹೇ ಮುಟ್ ಚ ಕಸೇರ್ ಮುಟ್ ಚ ಕಸೇರ್ ಮುಟ್ ಚ ಕೃಯ ಉಚ್ಚ ಕೃಯ ಉಚ್ಚ ಕೃಯ ಉತ್ ಚ ಕೃಯ ಉತ್ ಚ ಕೃಯ ಉತ್ ಚ ಕೃಯ ಉತ್ ಚ ಕೃಯ ಉತ್ ಚ ಕೃಯ ಉಚ್ಚ ಕೃಯ ಉಚ್ಚ ಘಸೇ ಹೇ ಕೆಚ್ಚ ಘಸೇ ಹೇ ಕಿತ್ ಚ ಘಸೇ ಹೇ ಕಿತ್ ಚ ಘಸೇ ಹೇ ಕಿತ್ ಚ ಘಸೇ ಹೇ ಕಿತ್ ಚ ಘಸೇ ಹೇ ಕೆಚ್ಚ ಘಸೇ ಹೇ ಕೆಚ್ಚ ಗಭೀರಗಂ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ಗಭೀರ ಗಂಭೀರೌ ವಿಷಾವಿಹ ವಿಷಾವಿಹ ವಿಷಾವಿಹ ವಿಷಾವಿಹ ವಿಷಾವಿಹ ವಿಷಾವಿಹ ಪಚ ಎಲಿ ಮಚ್ ಪಚ ಎಲಿ ಮಚ್ ಪಚ ಎಲಿ ಮಚ್ ಪಚ ಎಲಿ ಮಚ್ ಪಚ ಎಲಿ ಮಚ್ ಪಚ ಎಲಿ ಮಚ್ ಪಚ ಎಲಿ ಮಚ್ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಸಿಂಗೋ ಧುಕ್ ಲಗ್ ವಲೈ ವಾಲನಃ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ಮೃ ಕಣಿಭ್ಯ ಮೂಕೋ ಕಣೌ ವಲೇ ರೋಕಃ ವಲೇ ಹೇ ಊಕಃ ವಲೇ ಹೇ ಊಕಃ ವಲೇ ರೋಕಃ ವಲೇ ರೋಕಃ ವಲೇ ರೋಕಃ ವಲೇ ರೋಕಃ ವಲೇ ಹೇ ಓಕಃ ವಲೇ ಹೇ ಓಕಃ ವಲೇ ಹೇ ಓಕಃ ಉಲೂಕ ದಯಶ್ಚ ಉಲೂಕ ದಯಶ್ಚ ಉಲೂಕ ದಯಃ ಚ ಉಲೂಕ ದಯಃ ಚ ಉಲೂಕ ದಯಃ ಚ ಉಲೂಕ ದಯಃ ಚ ಉಲೂಕ ದಯಶ್ಚ ಉಲೂಕ ದಯಶ್ಚ ಸೆಲಿ ಮಂಡಿಭ್ಯ ಮೂಕಣ್ ಸೆಲಿ ಮಂಡಿಭ್ಯ ಮೂಕಣ್ ಸೆಲಿ ಮಂಡಿಭ್ಯಾಂ ಓಕಣ್ ಸೆಲಿ ಮಂಡಿಭ್ಯಾಂ ಓಕಣ್ ಸೆಲಿ ಮಂಡಿಭ್ಯಾಂ ಓಕಣ್ ಸೆಲಿ ಮಂಡಿಭ್ಯಾಂ ಓಕಣ್ ಸೆಲಿ ಮಂಡಿಭ್ಯಾಂ ಓಕಣ್ ನಿಯೋ ಮಿಹಿ ನಿಯೋ ಮಿಹಿ ನಿಯಹ ಮಿಹಿ ನಿಯಹ ಮಿಹಿ ನಿಯಹ ಮಿಹಿ ನಿಯಹ ಮಿಹಿ ಅರ್ತೆ ರೊಚ್ಚ ಅರ್ತೆ ರೊಚ್ಚ ಅರ್ತೆ ಹೇ ಊತ್ ಚ ಅರ್ತೆ ಹೇ ಊತ್ ಚ ಅರ್ತೆ ಹೇ ಊತ್ ಚ ಅರ್ತೆ ಹೇ ಊತ್ ಚ ಅರ್ತೆ ರೊಚ್ಚ अर्थे रोच भुवः कित् भुवः कित् भुवः कित् भुवः कित् भुवः कित् भुवः कित् अश्नोते रच अश्नोते रच अश्नोते रच अश्नोतेः रस च अश्नोतेः रस च अश्नोतेः रस च अश्नोते रस च अश्नोते रस च कण्टिन्यू